ಇಳುವರಿ ದೊರೆಯಬೇಕಾದ್ರೆ ಕೊಯ್ಲಿನ ಅವಶ್ಯಕತೆ ಇದೆ, ಕಟಾವು ಮಾಡಲೇಬೇಕು. ಬೇರೆ ಯಾವುದೇ ಒಂದು ಕೃಷಿಯಲ್ಲಿ ಅಡಿಕೆ ನೋಡಿದರೆ ಅದನ್ನು ನಮಗೆ ಕೇಳಲಿಕ್ಕೆ ಸಾಧ್ಯವಿದೆ. ತೆಂಗಾದರೆ ಅದು ಬೀಳಬಹುದು ಅಥವಾ ಕೀಳಬಹುದು. ವ್ಯಾನಿಲಾ ಆದರೆ ಅದನ್ನು ಅದರ ಕೋಡನ್ನು ನಮಗೆ ಅದರ ತಗೊಳ್ಬಹುದು. ಆದರೆ ರಬ್ಬರಿನಲ್ಲಿ ಆ ಥರ ಅಲ್ಲ. ಇದನ್ನು ಅದರ ತೊಗಟೆಯನ್ನು ನಿಯಂತ್ರಿತವಾಗಿ ಗಾಯಗೊಳಿಸಿದರೆ ಮಾತ್ರ ನಮಗೆ ಅದರಿಂದ ಇಳುವರಿ ದೊರಕುವಂಥದ್ದು. ಈ ಇಳುವರಿಯನ್ನು ಹೊಂದಿಕೊಂಡು ಮಾತ್ರ ನಮ್ಮ ಆದಾಯ ಬರುವಂಥದ್ದು. ಅದಕ್ಕೆ 7 ವರ್ಷಗಳ ನಂತರ ಅಂತ ಅಲ್ಲ, ಅದಕ್ಕೆ ಯಾವುದೇ ಒಂದು ಮಾನದಂಡ ಇಲ್ಲ. 7-8 ವರ್ಷ ಆದರೂ ನಮಗೆ ಬರಲಿಲ್ಲ ಅಂತ ಒಂದು ಮಾನದಂಡ ಯಾವುದಿಲ್ಲ. ಅದಕ್ಕೆ ಇರುವಂಥದ್ದು ಅದರ ದಪ್ಪವನ್ನು ಹೊಂದಿಕೊಂಡು, ಅದರ ಸುತ್ತಳತೆಯನ್ನು ಹೊಂದಿಕೊಂಡು ನಾವು ಅದರ ಇಳುವರಿಯನ್ನು ಮಾಡುವಂಥದ್ದು, ಕೊಯ್ಲನ್ನು ಮಾಡುವಂಥದ್ದು, ಇಳುವರಿಗೆ ಮುಂದುವರಿಯುವಂಥದ್ದು. ರಬ್ಬರು ತಮಗೆ ಗೊತ್ತಿರಬಹುದು, ಪ್ರಥಮ ಹಂತದಲ್ಲಿ ನಾವು ಕೃಷಿ ಮಾಡ್ತೇವೆ, ತೊಟ್ಟೆ ಗಿಡಗಳನ್ನು ಬೆಳೆಸ್ತೇವೆ ಅಥವಾ ಕಡ್ಡಿ ಗಿಡಗಳನ್ನು ನೆಟ್ಟು ಅದನ್ನು ಆರೈಕೆ ಮಾಡಿಕೊಂಡು ಬರ್ತೇವೆ. ಬಂದು ಒಂದು ನಿಶ್ಚಿತವಾದಂಥ ಸುತ್ತಳತೆ ಬಂದಾಗ ಮಾತ್ರ ಅದನ್ನು ನಾವು ಕೊಯ್ಲಿಗೆ ಅಣಿಗೊಳಿಸಬೇಕಾಗ್ತದೆ. ಅಂದರೆ 125 ಸೆಂಟಿಮೀಟರ್ ಎತ್ತರದಲ್ಲಿ 50 ಸೆಂಟಿಮೀಟರ್ಗಳಷ್ಟು ಮತ್ತು ಅದಕ್ಕಿಂತ ಮೇಲ್ಪಟ್ಟು ಇರುವಂಥ ರಬ್ಬರು ಮರಗಳನ್ನು ಮಾತ್ರ ನಾವು ಕಟಾವಿಗೆ ಅಣಿಗೊಳಿಸಬೇಕು. ಟ್ಯಾಪಿಂಗ್ ಮಾಡುವಂಥದ್ದು ಅಂಥ ಮರಗಳಲ್ಲಿ ಮಾತ್ರ. ಕೆಲವು ರಬ್ಬರು ತೋಟಗಳಲ್ಲಿ ಬಹಳಷ್ಟು 16 ಇಂಚು ದಪ್ಪ, ಅಂದರೆ 50 ಸೆಂಟಿಮೀಟರ್ ಅಂದರೆ 20 ಇಂಚು, 16 ಇಂಚು ಬಂದಂಥ ರಬ್ಬರು ಮರಗಳನ್ನು ಸಹ ಕಟಾವು ಮಾಡಿದಂಥ ಒಂದು ಶೋಚನೀಯ ಸಂದರ್ಭಗಳು ನಮ್ಮ ಈ ಪರಿಸರದಲ್ಲಿ ಕಂಡುಬರ್ತದೆ ರಬ್ಬರ್ ಕೃಷಿಕರಲ್ಲಿ. ಅಂದರೆ ಅದರ ಬಗ್ಗೆ ಹೆಚ್ಚಿನ ವೈಜ್ಞಾನಿಕ ಮಾಹಿತಿಯನ್ನು ಪಡ್ಕೊಳ್ಳದೆ ಅವರು ಕಟಾವಿಗೆ ಮುಂದುವರಿಯುವಂಥದ್ದು ಅದು ಸರಿಯಾದ ಮಾರ್ಗವಲ್ಲ. ವೈಜ್ಞಾನಿಕವಾಗಿರುವಂಥ ರೀತಿ ನೀತಿಗಳಲ್ಲ ರಬ್ಬರ್ ಕೃಷಿಯಲ್ಲಿ. 20 ಇಂಚು ಬಂದಾಗ ಮಾತ್ರ ರಬ್ಬರು ಮರಗಳಿರುವಂಥ ಅದಕ್ಕೆ ನಮಗೆ ಬೇಕಾದಷ್ಟು ಹಾಲನ್ನು ಕೊಡುವಂಥ ಇಳುವರಿಯನ್ನು ಕೊಡುವಂಥದ್ದು. ಆ 20 ಇಂಚು ಬಂದಾಗ ನಾವು ಅದರ ಅರ್ಧ ಭಾಗ ಮಾಡಿಬಿಟ್ಟು ನಾವು ಅದನ್ನು ಕಟಾವು ಮಾಡಲಿಕ್ಕೆ ವ್ಯವಸ್ಥೆ ಮಾಡುವಂಥದ್ದು. ಒಂದು ರಬ್ಬರ್ ತೋಟದಲ್ಲಿ 20 ಮತ್ತು ಅದಕ್ಕಿಂತ ಹೆಚ್ಚು ಇಂಚುಗಳಷ್ಟು ರಬ್ಬರು ಮರಗಳು ಸುಮಾರು 70% ಬಂದರೆ ಮಾತ್ರ ಅದಕ್ಕೆ ಅದನ್ನು ನಾವು ಟ್ಯಾಪಿಂಗ್ ಮಾಡಲಿಕ್ಕೆ ಅಡಿಗೊಳಿಸಬೇಕಾಗ್ತದೆ. 70% ಬರದಿದ್ದರೆ ಕೆಲವರು ಹೇಳ್ತಾರೆ ಒಂದು 100 ಮರ ಬಂದ ಕೂಡಲೇ ಒಂದು 200 ಮರ ಮಲ್ಪಿರಬಾರ್ದು ಅಂತ ಸರಿ ಮಲ್ತದೆ, ಒಂದು 100 ಮರ ಎಲ್ಲ ಸೇರಿಸಂದವನು. ವೈಜ್ಞಾನಿಕವಾಗಿರುವಂಥ ರೀತಿ ನೀತಿ ಅಲ್ಲ ಅದು. 20 ಇಂಚು ಬಂದು ಅದಕ್ಕಿಂತ ಮೇಲ್ಪಟ್ಟು ಇರುವ ಮರಗಳು ಮಾತ್ರ ನಮಗೆ ಇಳುವರಿ ಕೊಡುವಂಥದ್ದು. 125 ಸೆಂಟಿಮೀಟರ್ ಎತ್ತರದಲ್ಲಿ ಅಂದರೆ ಸುಮಾರು 50 ಇಂಚು ಎತ್ತರದಲ್ಲಿ ಒಂದು 20 ಇಂಚು ದಪ್ಪ ಬಂದಾಗ ಮಾತ್ರ ನಾವು ಅದನ್ನು ಕಟಾವಿಗೆ ಅಣಿಗೊಳಿಸ್ಬೇಕು. ಈ ಥರ ರಬ್ಬರ್ ಕೃಷಿಕರಲ್ಲಿ ಇರುವಂಥ ಗೊಂದಲ, ಕೆಲವರು ಹೇಳ್ತಾರೆ ಕೆಲವರು ಈ ಟ್ಯಾಪರ್ಗಳಿರ್ತಾರೆ ಕೆಲವರು, ಅಂದರೆ ವೈಜ್ಞಾನಿಕ ಮಾಹಿತಿಗಳನ್ನು ಪಡ್ಕೊಳ್ಳದೆ ಬಂದು ಅವು ಮಲ್ಪೊಲಿ ಸುರು ಮಲ್ಪೊಲಿ ಅಂತ ಹೇಳುವಂಥ ಟ್ಯಾಪರ್ಗಳಿದ್ದಾರೆ. 18 ಇಂಚು ಅದು ರಬ್ಬರ್ ಮಂಡಳಿದವರು ಯಾರು ಪುಸ್ತಕದ ಬದನೆಕಾಯಿ ಅಕ್ಲೆ ಗೆಂಚಿನ ಗೊತ್ತುಂಡು. 18 ಇಂಚಿನ ಸಹ ಸುರು ಮಲ್ಪೊಲಿ ಅಂತ ಹೇಳುವಂಥ ಕೆಲವು ಟ್ಯಾಪರ್ಗಳು ಇದ್ದಾರೆ. ಆ ಮಾಹಿತಿಯನ್ನು ಪಡ್ಕೊಂಡು ನಾವು ಮಾಡೋದು ಸರಿಯಲ್ಲ. ಎಲ್ಲಿ ವೈಜ್ಞಾನಿಕವಾಗಿರುವಂಥ ರೀತಿಯನ್ನು ಅಳವಡಿಸಿಕೊಳ್ಬೇಕು ಅಲ್ಲಿ ಅಳವಡಿಸಿಕೊಂಡ್ರೆ ಮಾತ್ರ ನಮಗೆ ಇಳುವರಿ ದೊರಕುವಂಥದ್ದು, ಹೆಚ್ಚು ಇಳುವರಿಗೆ ದೊರಕುವಂಥದ್ದು. ನಮ್ಮ ಭಾರತ ದೇಶದ 1 ಹೆಕ್ಟಾರ್ನಲ್ಲಿ ದೊರಕುವಂಥ ರಬ್ಬರಿನ ಸರಾಸರಿ ಸುಮಾರು 1814 ಕೆಜಿ, 1814 ಕೆಜಿ ದೊರಕ್ತದೆ ನಮಗೆ. ಅಂದರೆ ನಾವು ಇಡೀ ಜಾಗತಿಕ ಮಟ್ಟದಲ್ಲಿ ಒಂದೇ ಸ್ಥಾನದಲ್ಲಿದ್ದೇವೆ. ಅದರಲ್ಲಿ ಇಳುವರಿಯಲ್ಲಿ ನಾವು 4ನೇ ಸ್ಥಾನದಲ್ಲಿ ಇದ್ದರೂ ಸಹ ವಿಸ್ತೀರ್ಣದಲ್ಲಿ ನಾವೀಗ 3ನೇ ಸ್ಥಾನದಲ್ಲಿದ್ದೇವೆ. ಅಂದರೆ ನಮ್ಮ ರಬ್ಬರು ಹೆಚ್ಚಿರುವಂಥದ್ದು ಕೇರಳ ರಾಜ್ಯದಲ್ಲಿ, ತಮಗೆಲ್ಲ ಗೊತ್ತಿರುವಂಥ ವಿಚಾರ. ನಂತರ ಅದು ತ್ರಿಪುರ ಸ್ಥಾನಕ್ಕೆ ಹೋಗಿದೆ 2ನೇ ಸ್ಥಾನ, ನಾವು 3ನೇ ಸ್ಥಾನದಲ್ಲಿದ್ದೇವೆ. ಈಗ ನಮ್ಮಲ್ಲಿ ಇರುವಂಥ ಒಟ್ಟು ವಿಸ್ತೀರ್ಣ, ಇಲ್ಲಿ ಕರ್ನಾಟಕದಲ್ಲಿ ಇರುವಂಥ ಒಟ್ಟು ವಿಸ್ತೀರ್ಣ ಸುಮಾರು 40,000 ಹೆಕ್ಟರ್ ಪ್ರದೇಶದಲ್ಲಿ ಮಾತ್ರ. ಅದರಲ್ಲಂತೂ ದಕ್ಷಿಣ ಕನ್ನಡ ಜಿಲ್ಲೆ ಹೆಚ್ಚು ರಬ್ಬರ್ ಕೃಷಿಯನ್ನು ಹೊಂದಿರುವಂಥ ಒಂದು ಜಿಲ್ಲೆ. ಸುಳ್ಯ ತಾಲೂಕು, ಬೆಳ್ತಂಗಡಿ ತಾಲೂಕು, ಪುತ್ತೂರು ತಾಲೂಕು, ಈಗ ಬಂಟ್ವಾಳ ತಾಲೂಕಲ್ಲೂ ಸಹ ಹೆಚ್ಚು ರಬ್ಬರ್ ಕೃಷಿ ಬರ್ತಾ ಇದೆ. ಅಂದರೆ ಮೊದಲು ಹಿಂದಿನ ಸಂದರ್ಭದಲ್ಲಿ ಏನು ರಬ್ಬರ್ ಕೃಷಿ ಬಂಟ್ವಾಳ ತಾಲೂಕಲ್ಲಿ ಬಹಳಷ್ಟು ಕಡಿಮೆ ಇರುವಂಥ ಸಂದರ್ಭದಲ್ಲಿ ಅಲ್ಲಿಯ ಕೃಷಿಕರ ಒಂದು ಅಂಬೋಣ ಏನಂದರೆ ಅಲ್ಲಿ ಕೃಷಿ ಆಗಲಿಕ್ಕಿಲ್ಲ ಎಂಬ ಒಂದು ಉದ್ದೇಶ ಅವರಲ್ಲಿ ಇತ್ತು. ಆದರೆ ಬರಬರುತ್ತಾ ರಬ್ಬರಿನ ವಿಸ್ತೀರ್ಣ ಹೆಚ್ಚು ಹೋಗುತ್ತಾ ಈಗ ಎಲ್ಲ ಪ್ರದೇಶದಲ್ಲೂ ರಬ್ಬರ್ ಕೃಷಿ ಮಾಡುವಂಥ ಒಂದು ಸಂದರ್ಭ ಬಂದಿದೆ. ರಬ್ಬರ್ ಕೃಷಿ ಮಾಡಿದರೆ ಮಾತ್ರ ಸಾಲದು, ಇಳುವರಿ ಬರುವಂಥ ಸಂದರ್ಭದಲ್ಲಿ ವೈಜ್ಞಾನಿಕವಾಗಿ ನಾವು ಅದನ್ನು ಕಟಾವು ಮಾಡುವಂಥ ಕಾರ್ಯಕ್ರಮ ಮಾಡಬೇಕು. 20 ಇಂಚು ದಪ್ಪದಲ್ಲಿ ಅಥವಾ ಅದರ ಸುತ್ತಳತೆ ಬಂದಾಗ ಮಾತ್ರ ಅದನ್ನು ನಾವು ಕಟಾವಿಗೆ ಹೊಂದಿಕೊಳ್ಳುವಂತಹ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕಾಗುತ್ತೆ. ನಾವು ಹೊಸತಾಗಿ ಹಾಲು ನಮ್ಮ ತೊಗಟೆಯನ್ನು ಮಾರ್ಕು ಮಾಡುವಂಥ ಸಂದರ್ಭ ಯಾವುದು? ಮಾರ್ಚ್ ಏಪ್ರಿಲ್, ಇಲ್ಲಿ ಸೂಕ್ತವಾದ ಸಮಯ. ಆದರೆ ನಾವೇನು ಮಾಡಬಹುದು, ಸೆಪ್ಟೆಂಬರ್ದಲ್ಲೂ ಅಥವಾ ಅಕ್ಟೋಬರ್ದಲ್ಲೂ ನಮಗೆ ಆರಂಭಿಸ್ಬೋದು, ಏನು ತೊಂದರೆ ಇಲ್ಲ. 20 ಇಂಚು ದಪ್ಪ ಬಂದ ಮರಗಳು 70% ಹೆಚ್ಚಿದ್ರೆ ಸುಮಾರು ನಾವು ಸೆಪ್ಟೆಂಬರ್ದಲ್ಲೂ ಅದನ್ನು ಕಟಾವಿಗೆ ಅಡುಗೊಳಿಸುವಂಥ ಕಾರ್ಯಕ್ರಮ ಮಾಡ್ಬೋದು. ಸುಮಾರು ನಮಗೆ ಗೊತ್ತಿರಬಹುದು, ಪ್ರತಿ ವರ್ಷ ಸರಾಸರಿ 6-7 ಸೆಂಟಿಮೀಟರ್ ಯಾವುದು ಕಟಾವಿಗೆ ತೆರೆದ ಮರಗಳ ಬೆಳವಣಿಗೆ ಪ್ರತಿ ಒಂದು ವರ್ಷದಲ್ಲಿ ಸುಮಾರು 6-7 ಸೆಂಟಿಮೀಟರ್ ಬೆಳೀತಾ ಇರ್ತದೆ. ಅಂದರೆ ಅದರ ಸುತ್ತಳತೆ ಬೆಳೀತಾ ಬರ್ತದೆ. ಈ ಥರ ಅದರ ಪ್ರತಿ ವರ್ಷ ಈ ಬೆಳವಣಿಗೆ ಉಂಟಾಗ್ತದೆ. ಆದರೆ ಕಟಾವು ಮಾಡಿದ ಮೇಲೆ ಏನಾಗ್ತದೆ ಅಂದರೆ ಅದರ ಬೆಳವಣಿಗೆಯಲ್ಲಿ ಕುಂಠಿತ ಉಂಟಾಗ್ತದೆ. ಸುಮಾರು 2 ಸೆಂಟಿಮೀಟರ್ಗಳಷ್ಟು ಮಾತ್ರ ಅದರ ಬೆಳವಣಿಗೆ ಉಂಟಾಗ್ತದೆ. ನಿಮ್ಮ ಸಣ್ಣ ಪ್ರಾಯದ ಕೃಷಿ ರಬ್ಬರ್ ಮರಗಳಾದರೆ 7 ವರ್ಷದವರೆಗೆ ಅದು ಬೆಳವಣಿಗೆ ಹೊಂದಬೇಕು. 50 ಸೆಂಟಿಮೀಟರ್ ಬರುವಂಥ ಸಂದರ್ಭದಲ್ಲಿ ನೀವು ನೋಡಿರಬಹುದು, 1 ವರ್ಷದಲ್ಲಿ ಸುಮಾರು 6-7 ಸೆಂಟಿಮೀಟರ್ಗಳು ಬೆಳವಣಿಗೆ ಹೊಂದ್ತದೆ, ನಂತರ 2 ಸೆಂಟಿಮೀಟರ್ಗಳು ಕಡಿಮೆ ಆಗ್ತದೆ. ಇದು ನಮ್ಮ ರಬ್ಬರು ಟ್ಯಾಪಿಂಗ್ನಲ್ಲಿ ಉಪಯೋಗಿಸುವಂಥ ಕತ್ತಿಗಳು, ಒಂದು ಮಿಚಿ ಕ್ವಾಲಿಟ್ಸ್. ಇದು ನಮ್ಮ ಭಾರತ ದೇಶದಲ್ಲಿ ಪರಂಪರಾಗತವಾಗಿ ಬಂದ ಇರುವಂಥ ಒಂದು ಕತ್ತಿ. ನಂತರದ ಕತ್ತಿ ಅದು ಜಬಾಂಗ್, ಮಲೇಷ್ಯಾದಿಂದ ಬಂದಂಥ ಕತ್ತಿ. ಇದರ ವ್ಯತ್ಯಾಸ ಏನಂದರೆ, ಸುಮಾರು ಈ ಕತ್ತಿಯಲ್ಲಿ ಮಿಚ್ಚಿ ಕಾಲೇಜ್ ಕತ್ತಿಯಲ್ಲಿ ಸುಮಾರು ಒಬ್ಬ ಟ್ಯಾಪರಿಗೆ 200-250 ಮರಗಳನ್ನು ಮಾತ್ರ ಒಂದಿನ ಕೊಯ್ಲು ಮಾಡ್ಬೋದು. ಆದರೆ ಜಬಾಂಗ್ ಕತ್ತಿ ಉಪಯೋಗಿಸಿದರೆ ಆ ಜನಕ್ಕೆ ಒಂದು 350-400 ಮರಗಳನ್ನು ಒಂದು ದಿನ ಕಟಾವು ಮಾಡಲಿಕ್ಕೆ ಸಾಧ್ಯವಿದೆ ಒಬ್ಬ ಟ್ಯಾಪರಿಗೆ. ನೆಕ್ಸ್ಟ್, ಇದು ಮರಗಳಿಗೆ ಇದು ಟೆಂಪ್ಲೇಟ್ ಅಂತ ಹೇಳ್ತೀವಿ ನಾವು. ಈ ಒಂದು ಮರಗಳನ್ನು ನಾವು ಅದನ್ನು ಮಾರ್ಕ್ ಮಾಡಬೇಕು. ಟ್ಯಾಪಿಂಗ್ ಮಾಡಬೇಕಾದ್ರೆ ಮಾರ್ಕಿನ ಅವಶ್ಯಕತೆ ಎಷ್ಟು ಎತ್ತರದಲ್ಲಿ ಎಂಬುದನ್ನು ಅದರ ಉದ್ದವನ್ನು ಅಳತೆ ಮಾಡಿಕೊಂಡು, ಎತ್ತರವನ್ನು ಅಳತೆ ಮಾಡಿಕೊಂಡು ಅಲ್ಲಿ ಮಾರ್ಕ್ ಮಾಡುವಂಥದ್ದು. ಮುಂಗಾನೆಯಲ್ಲಿ ಬರಬೇಕು, 125 ಸೆಂಟಿಮೀಟರ್ ಎತ್ತರದಲ್ಲೇ ಮುಂಗಾನೆ ಬರಬೇಕು. ನಮ್ಮಲ್ಲಿ ಕೆಲವರು ಕೃಷಿಕರು ಏನು ಮಾಡ್ತಾರೆ ಗೊತ್ತಾ, ತಮಗೆ ಕೆಳಭಾಗದಲ್ಲಿ ಹಾಲು ಇಳಿಸುವಂಥ ಒಂದು ಕ್ರಮಕ್ಕೆ ಮುಂದುವರಿಯುತ್ತಾರೆ, ಅತಿ ಕೆಳಗಿನ ಭಾಗದಲ್ಲಿ ಅಥವಾ ಅದರ ಅಂದಾಜು ಒಂದು ಕಣ್ಣಂದಾಜಿಯಲ್ಲಿ ಅದನ್ನು ಮಾರ್ಕ್ ಮಾಡುವಂಥ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅದೊಂದು ತಪ್ಪು, ಥರದ ಒಂದು ತಪ್ಪು ವ್ಯವಸ್ಥೆಯನ್ನು ನಿಮ್ಮ ರಬ್ಬರ್ ತೋಟಗಳಲ್ಲಿ ಮಾಡಬಾರದು. 125 ಸೆಂಟಿಮೀಟರ್ ಎತ್ತರದಲ್ಲಿ ಒಂದು ಟೇಪನ್ನು ಉಪಯೋಗಿಸಿಕೊಂಡು ಬಡ್ಡು ಮಾಡಿದ ಜಾಗದಿಂದ 125 ಸೆಂಟಿಮೀಟರ್ ಎತ್ತರದಲ್ಲಿ 50 ಸೆಂಟಿಮೀಟರ್ ಬಂದಂಥ ಮರಗಳನ್ನು ಮಾರ್ಕ್ ಮಾಡುವಂಥದ್ದು. ಯಾವ ಥರ ಅದನ್ನು ಆ ಸುತ್ತಳತೆಯನ್ನು ನಾವು ಅಳತೆ ಮಾಡಬೇಕು, ಅದರ ಅರ್ಧ ಭಾಗವನ್ನು ನಾವು ಗುರುತಿಸಬೇಕು. ಈ ಒಂದು ಮಾರ್ಕು ಯಾವ ಥರ ಇರಬೇಕು, ಆ ಕಡೆ ಈ ಕಡೆ ಅಂತ ಇರಬಾರ್ದು. ಟ್ಯಾಪರಿಗೆ ಸರಿಯಾಗಿ ಬಹಳಷ್ಟು ಸುಲಭವಾಗಿ ಟ್ಯಾಪಿಂಗ್ ಮಾಡುವಂಥ ಸಂದರ್ಭಕ್ಕೆ ತಕ್ಕಂತೆ ಅದಕ್ಕೆ ಅನುಗುಣವಾಗಿ ಅದನ್ನು ಮಾರ್ಕ್ ಮಾಡಬೇಕಾಗ್ತದೆ. ಒಂದೇ ಕಡೆಯಲ್ಲಿ ಇರಬೇಕು ಮಾರ್ಕ್ಗಳು, ಒಂದು ಆ ಕಡೆ ಒಂದು ಈ ಬದಿಯಲ್ಲಿ ಇರಬೇಕು. ಆ ಥರ ನಾವು ಮಾರ್ಕ್ ಮಾಡಿದರೆ ಟ್ಯಾಪರಿಗೆ ಟ್ಯಾಪಿಂಗ್ ಮಾಡಲಿಕ್ಕೆ ಸುಲಭವಾಗುವುದಿಲ್ಲ, ಹಾಲು ನಾವು ಸಂಗ್ರಹಿಸಲಿಕ್ಕೂ ಬಹಳಷ್ಟು ಕಷ್ಟವಾಗ್ತದೆ. ಇನ್ನು ಕಟಾವು ಮಾಡುವ ತೆರೆದ ತೊಗಟೆಯ ಪಟ್ಟೆ ಕತ್ತರಿಸಿದ ಭಾಗವು ಸಮತಲ ರೇಖೆಯಿಂದ 30 ಡಿಗ್ರಿ ಕೋನದಲ್ಲಿ ಇರಬೇಕು. 30 ಡಿಗ್ರಿಯಲ್ಲಿ ಟೆಂಪ್ಲೇಟನ್ನು ನಾವು ಇಸ್ಕೊಂಡು ಮಾರ್ಕ್ ಮಾಡುವಂಥದ್ದು. ಇಳಿಜಾರು 30 ಡಿಗ್ರಿಯಲ್ಲಿ ಇರಬೇಕು. ನಮ್ಮ ತೋಟದಲ್ಲಿ ಎಲ್ಲ ತೋಟದಲ್ಲಿ ಇರ್ತದೆ ಅದು 30 ಡಿಗ್ರಿ ಇಲ್ಲ. 30 ಡಿಗ್ರಿ ಎಂಬುದು ಆ ಟೆಂಪ್ಲೇಟನ್ನು ಉಪಯೋಗಿಸಿಕೊಂಡು ಮಾಡಿದರೆ ಮಾತ್ರ 30 ಡಿಗ್ರಿ ತೋರಕುವಂಥದ್ದು. ಪ್ರತಿ ವರ್ಷ ಅದನ್ನು ಮಾರ್ಕ್ ಮಾಡಬೇಕು. ಪ್ರತಿ ವರ್ಷ ನಾವು ಮಾರ್ಕ್ ಮಾಡದಿದ್ದರೆ ಆ ಇಳಿಜಾರು ವ್ಯತ್ಯಾಸಗೊಳ್ಳುತ್ತದೆ. ಒಂದು ವೇಳೆ ತುಂಬ ಕಡಿದಾದ ಕಟಾವು ಕೋನದಿಂದ ಹಾಲು ಕಟಾವು ಪಟ್ಟೆಯ ಮರದ ಕೆಳಭಾಗ ತಲುಪಿದಾಗ ತೊಗಟೆಯು ವ್ಯರ್ಥವಾಗ್ತದೆ. ಸುಮಾರು ಒಂದು 45 ಡಿಗ್ರಿ ಇಳಿಜಾರು ಬಂದುಬಿಟ್ರೆ ಕೆಳಭಾಗದಲ್ಲಿ ಆ ತೊಗಟೆ ಬಾಕಿ ಉಳಿಯುತ್ತದೆ, ಅಲ್ಲಿ ನಮಗೆ ಕಟಾವು ಮಾಡಲಿಕ್ಕೆ ಆಗುವುದಿಲ್ಲ, ಅಷ್ಟು ತೊಗಟೆ ನಮಗೆ ವ್ಯರ್ಥವಾಗಿ ಬಿಡುತ್ತದೆ. ಆದ್ದರಿಂದ ಬಹಳಷ್ಟು ಜಾಗರೂಕತೆಯಿಂದ ಪ್ರತಿ ವರ್ಷ ಟೆಂಪ್ಲೇಟನ್ನು ಉಪಯೋಗಿಸಿಕೊಂಡು ನಾವು ಮಾರ್ಕನ್ನು ಮಾಡಿಬಿಟ್ಟು ಈ ಟ್ಯಾಪಿಂಗನ್ನು ಮುಂದುವರಿಸಬೇಕಾಗ್ತದೆ. ತುಂಬ ಈ ಹಾಲು ಕಟಾವು ಕೊಯ್ಲು ಹಾಲು ನೆಕ್ಸ್ಟ್ ತುಂಬ ಕಡಿಮೆ ಕಟಾವು ಕೋನದಿಂದ ಹಾಲು ಅಲ್ಲಲ್ಲೇ ಹರಿದು ವ್ಯರ್ಥವಾಗ್ತದೆ. ಕೆಲವರೇನು ಮಾಡ್ತಾರೆ, ಓ ಅವ್ರು ಹೇಳ್ತಾರೆ ಇನ್ನು ಇಳಿಜಾರು 30 ಡಿಗ್ರಿ ಇರಲೇಬೇಕು ಅಂತೇಳಿ, ನಾನು ಅಷ್ಟೇ ಮಾಡಿಬಿಡ್ತೇನೆ ಅಂತೇಳಿ ನೋಡುವಾಗ ಅದರ ಇಳಿಜಾರು 20 ಡಿಗ್ರಿ ಆಗಿಬಿಟ್ರೆ ಏನಾಗ್ತದೆ, ಹಾಲೆಲ್ಲ ಹೊರಗೆ ಚೆಲ್ಲಿಬಿಡ್ತದೆ. ನೀವು ನೋಡಿರ್ಬೋದು ಕೆಲವು ಮರಗಳಲ್ಲಿ ಹಾಲೆಲ್ಲ ಹೊರಗೆ ಚೆಲ್ಲಿಬಿಟ್ಟು ಕಪ್ಪು ಕಪ್ಪು ಚುಕ್ಕೆ ಬಂದಿರುವಂಥದ್ದು ಆ ಮರದಲ್ಲಿ. ಇಲ್ಲ ಈ ಥರ ಇಳಿದು ಬರುವಂಥ ಕೆಲವು ಸಂದರ್ಭಗಳನ್ನು ನೀವು ಕಂಡಿರಬಹುದು. ಇದರಿಂದ ಏನು ಪ್ರಯೋಜನ, ಇಳುವರಿ ಎಲ್ಲ ಅದು ಕೆಳಗೆ ಮಣ್ಣಿಗೆ ಹೋಗಿಬಿಡ್ತದೆ, ಆ ಥರ ಆಗಬಾರ್ದು. ಆದ್ದರಿಂದ 30 ಡಿಗ್ರಿಯಲ್ಲಿ ನಾವು ಯಾವಾಗಲೂ ಅದನ್ನು ಆ ಡಿಗ್ರಿ ಏನಿದೆ ಆ ಕೋನವನ್ನು ಇಟ್ಟುಕೊಂಡೇ ನಾವು ಹಾಲಿಳಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಹಾಲು ಕಟಾವು ಕೋನವನ್ನು ಹಾಲು ಸಾಧ್ಯವಾದ ಪ್ರತಿ ವರ್ಷ ಲೋಹದ ಕುರ್ತಿ ಅದೇ ನಾವು ಟೆಂಪ್ಲೇಟಿನಿಂದ ಅದು ಗುರುತಿಸಬೇಕು. ಅಲ್ಲಲ್ಲಿ ಹರಿದು ವ್ಯರ್ಥವಾಗೋದನ್ನು ತಪ್ಪಿಸಲು ತೊಗಡಿದ ಒಳಮುಖ ಇಳಿಜಾರನ್ನು ಹೊಂದಿರಬೇಕು. ಅಂದರೆ ಕೆಲವರು ಟ್ಯಾಪಿಂಗ್ ಏನು ಮಾಡ್ತಾರಂದರೆ ಕತ್ತಿಯನ್ನು ತೀರಿಸಿಬಿಟ್ಟು ಇಟ್ಟುಬಿಡ್ತಾರೆ. ನಮ್ಮ ಒಳಬದಿಗೆ ಅದರ ಇಳಿಜಾರು ಇರಬೇಕು, ಟ್ಯಾಪಿಂಗ್ ಮಾಡುವಾಗ ಟ್ಯಾಪರ್ಗಳು ಒಳಬದಿಗೆ ಇಟ್ಟು ಬಿಟ್ಟು ಅದನ್ನು ಟ್ಯಾಪಿಂಗ್ ಮಾಡಬೇಕು. ನಮ್ಮಲ್ಲಿ ಕೆಲವು ಟ್ಯಾಪ್ಗಳು ಮಾಡೋದಿಲ್ಲ, ಅದು ಅದನ್ನು ಕೆಳ ಈ ಹೊರಬದಿಗೆ ಹಾಕಿಬಿಟ್ರೆ ಅದು ಏನಾಗ್ತಂದರೆ ಇರುವಂಥ ಇಳುವರಿ ಹಾಲು ಹರಿಯುವಾಗ ಅದು ಹೊರಗೆ ಬಂದು ಚೆಲ್ಲುವಂಥ ಒಂದು ಸಂದರ್ಭ ಜಾಸ್ತಿ ಇರುತ್ತದೆ. ನೆಕ್ಸ್ಟ್, ಹಾಲು ಕಟಾವು ಒಂದು ನಿಯಂತ್ರಿತ ಗಾಯಗೊಳಿಸುವ ಕಾರ್ಯವಾಗಿದ್ದು ಬಹಳ ತೆಳುವಾಗಿ ತೋಟಗಳನ್ನು ಕತ್ತರಿಸಲಾಗ್ತದೆ. ನಾವು ಆಗ ತಾನೆ ಹೇಳಿದ್ರು ದ್ವಿದಿನ, ಒಂದು ದಿನ ಟ್ಯಾಪಿಂಗ್ ಮಾಡುವಂಥ ಕಾರ್ಯಕ್ರಮ ಇಲ್ಲ, ದ್ವಿದಿನ ಮಾಡುವಂಥ ಕಾರ್ಯಕ್ರಮವನ್ನು ನಾವು ನಿಲ್ಲಿಸುವಂಥ ಒಂದು ಹಂತಕ್ಕೆ ಬರಬೇಕಾಗಿದೆ. ಅಂದರೆ ಮೂರು ದಿನಕ್ಕೊಮ್ಮೆ ಅಥವಾ ಅದಕ್ಕಿಂತ ಮೇಲ್ಪಟ್ಟು ಇರುವಂಥ ಟ್ಯಾಪಿಂಗ್ ರೀತಿ ನೀತಿಗಳನ್ನು ನಾವು ಅಳವಡಿಸಿಕೊಳ್ಬೇಕಾಗ್ತದೆ. ಯಾಕೆಂದರೆ ಆಗ ತಾನೆ ಹೇಳಿದ್ರು ಮರ ಕಟ್ಟುವ ರೋಗ, ರೋಗ ಬರಲಿಕ್ಕೆ ಸಾಧ್ಯತೆ ಇದೆ. ಹಲವಾರು ರೋಗಗಳು ಬರುವುದು ನಮ್ಮ ಕಾಠಿಣ್ಯವಾದ ಟ್ಯಾಪಿಂಗ್ ರೀತಿಗಳನ್ನು ಅಳವಡಿಸಿಕೊಳ್ಳುವುದರಿಂದ. ಅದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ ಬಹಳಷ್ಟು ನಿಯಂತ್ರಿತವಾದ ಒಂದು ರೀತಿಯಲ್ಲಿ ತೊಗಟೆಯನ್ನು ಕೊಯ್ಯುವಂಥ ಕಾರ್ಯಕ್ರಮ ಮಾಡಬೇಕಾಗ್ತದೆ. ಒಂದು ಪೋಸ್ಟ್ ಕಾರ್ಡ್ ದಪ್ಪದಲ್ಲಿ ಮಾತ್ರ ಪ್ರತಿದಿನ ನಾವು ಅದನ್ನು ಪ್ರತಿದಿನ ಕೊಯ್ಯುವಂಥದ್ದಲ್ಲ, ಟ್ಯಾಪಿಂಗ್ ಮಾಡುವ ಸಂದರ್ಭದಲ್ಲಿ ಕೊಯ್ಯುವಂಥ ವ್ಯವಸ್ಥೆಯನ್ನು ಮಾಡಬೇಕು. ರಬ್ಬರ್ ಮರದ ತೊಗಟೆ ಭಾಗಗಳನ್ನು ನೀಲಿಂದ ಹೇಳಿದ್ದಾರೆ, ಎಲ್ಲಿ ಕ್ಷೀರನಾಳಗಳು ಎಲ್ಲಿ ಹೆಚ್ಚಿರುವಂಥದ್ದು ಅಂಥೇಳಿ. ಮೃದು ತೊಗಟೆಯಲ್ಲಿ ಮಾತ್ರ ಹೆಚ್ಚು ಕ್ಷೀರನಾಳಗಳು ಕೇಂದ್ರೀಕೃತವಾಗಿರುವಂಥದ್ದು. ಅಂದರೆ ಹೊರಭಾಗದಲ್ಲಿ ಅದರ ಹೊರಗಿನ ಆ ಒಂದು ನೀವು ನೋಡಿರ್ಬೋದು ಅದರ ನ್ಯೂರಿ ನ್ಯೂರಿಯಾಗಿರುವಂಥ ಭಾಗ ಇರುತ್ತದೆ. ಇನ್ನು ಮುಂದಕ್ಕೆ ಹೋದರೆ ಅಲ್ಲಿ ಮೃದು ತೊಗಡೆ ಇರ್ತದೆ, ಇನ್ನು ಒಳಗೆ ಹೋದರೆ ನೀರುಡೆ ಇರ್ತದೆ. ನೀರುಡೆಗೆ ತಾಗದ ರೀತಿಯಲ್ಲಿ ನಾವು ಟ್ಯಾಪಿಂಗ್ ಮಾಡಬೇಕು. ನೀವು ಕೆಲವು ರಬ್ಬರ್ ಮರಗಳಲ್ಲಿ ನೋಡಿರ್ಬೋದು ಗುಳ್ಳೆಗಳು ಬಂದಿರುವಂಥದ್ದು, ಒಂದನೇ ವರ್ಷದಲ್ಲಿ ಟ್ಯಾಪಿಂಗ್ ಮಾಡಿದಾಗಲೇ ಗುಳ್ಳೆ ಬಂದು ಬಿಡ್ತದೆ. ಈ ಗುಳ್ಳೆ ಬರಲಿಕ್ಕೆ ಕಾರಣ ಏನು? ನೀರುಡೆಗೆ ತಾಗುವುದರಿಂದ. ನೀರುಡೆ ಎಂಬುದು ತಮಗೆ ಗೊತ್ತಿರುವ ಅದು ತೊಗಟೆಯನ್ನು ಬೆಳೆಸುವಂಥ ಒಂದು ಕೋಶ ವ್ಯೂಹ. ಆ ಕೋಶ ವ್ಯೂಹಕ್ಕೆ ಹಾನಿಯಾಗಿಬಿಟ್ರೆ ಅಲ್ಲಿ ಮುಂದಕ್ಕೆ ಬರುವಂಥದ್ದು ಮರದ ದಿಮ್ಮಿ ಮಾತ್ರ ಒಳಗಿಂದ ಬರುವಂಥದ್ದು. ಈ ಒಳಗಿಂದ ಬರುವುದರಿಂದ ಏನಾಗ್ತದೆ, ಅಲ್ಲಿ ತೊಗಟೆ ಬರುವುದೇ ಇಲ್ಲ, ಮುಂದಿನ ಹೊಸ ತೊಗಟೆ ಬರುವುದೇ ಇಲ್ಲ. ಬರದ ಸಂದರ್ಭದಲ್ಲಿ ನಂತರದ ಟ್ಯಾಪಿಂಗ್, ತಮಗೆ ಗೊತ್ತಿರ್ಬೋದು ನಾವು ಟ್ಯಾಪಿಂಗ್ ಮಾಡುವುದು ಯಾವ ರೀತಿ ಅಂತ ಹೇಳಿ, ನಾಲ್ಕು ಭಾಗ ಮಾಡುತ್ತೇವೆ ರಬ್ಬರ್ ಮರವನ್ನು ಅಲ್ಲ, ನಾಲ್ಕು ಭಾಗ ಟೋಟಲ್. ಅಂದರೆ ಮೊದಲ ಹಂತದಲ್ಲಿ ಎ ಪ್ಯಾನಲು, ನಂತರ ಬಿ ಪ್ಯಾನಲು, ಮುಂದೆ ಸಿ ಪ್ಯಾನಲು, ಎಲ್ಲಿ ಹೊಸ ತೊಗಟೆ ಬಂದಾಗ ಸಿ ಪ್ಯಾನಲು, ನಂತರ ಬಿ ಪ್ಯಾನಲ್ನಲ್ಲಿ ಅದು ಡಿ ಪ್ಯಾನಲ್ ಆಗ್ತದೆ. ಹಾಗೆ ನಾಲ್ಕು ಭಾಗ ಇರುತ್ತದೆ. ಆಗ ತಾನೇ ನಮ್ಮ ವಿಜ್ಞಾನಿಗಳು ನಮ್ಮ ಚಂದ್ರಶೇಖರ್ ಸರ್ ಹೇಳಿದರು, ಒಂದು ಮರ ನಿಮ್ಮ ರಬ್ಬರ್ ತೋಟದಲ್ಲಿ ಸುಮಾರು 55 ವರ್ಷಗಳಷ್ಟು ಕಾಲ ಇರಬಹುದು ಅಂತ ಹೇಳಿ. ನಾವು ವಾರಕ್ಕೊಮ್ಮೆ ಟ್ಯಾಪಿಂಗ್ ಮಾಡುವಾಗ ನಾವು ಕಟಾವಾಗುವಂತಹ ತೊಗಟೆಯ ದಪ್ಪ ಕೇವಲ 15 ಸೆಂಟಿಮೀಟರ್ ಮಾತ್ರ ಒಂದು ವರ್ಷದಲ್ಲಿ. 125 ಸೆಂಟಿಮೀಟರ್ ಇದ್ರೆ ಎಷ್ಟಾಗ್ತದೆ? ಸುಮಾರು 9 ವರ್ಷಗಳ ಕಾಲ ನಮಗೆ ಒಂದು ಭಾಗವನ್ನು ನಾವು ಟ್ಯಾಪಿಂಗ್ ಮಾಡ್ಬೋದು. 9×4=36 ಪ್ಲಸ್ ಮೇಲಕ್ಕೆ ಒಂದು 6 ವರ್ಷ. ಅದಕ್ಕೆ ಅದರ ಬಗ್ಗೆ ಹೇಳುವ ಕಂಟ್ರೋಲ್ಡ್ ಅಪ್ಪು ಟ್ಯಾಪಿಂಗ್, 6×36 ನಿಮ್ಮ ವರ್ಷದಲ್ಲಿ ನಿಮ್ಮ ತೋಟದಲ್ಲಿ ಸುಮಾರು 8 ವರ್ಷಗಳಷ್ಟು ಕಾಲ ಈ ರಬ್ಬರ್ ಮರ ಇತ್ತು. ಸುಮಾರು 50-55 ವರ್ಷಗಳು ಮುಂದಿನ ಹಂತದಲ್ಲಿ 3 ವರ್ಷ ನಿಮಗೆ ಅದನ್ನು ಸ್ಲೋಟರ್ ಟ್ಯಾಪಿಂಗ್ ಎಂಬ ರೀತಿಯನ್ನು ಅಳವಡಿಸಿಕೊಂಡು ಟ್ಯಾಪಿಂಗ್ ಮಾಡ್ಬೋದು. ಈ ರೀತಿ ಎಲ್ಲ ನೋಡುವಾಗ 55 ವರ್ಷಗಳಷ್ಟು ಕಾಲ ನಿಮ್ಮ ಮರಗಳು ನಿಮ್ಮ ತೋಟದಲ್ಲಿ ಉಳಿತವೆ. ಇದು ಪರಸ್ಪರ ಸಂಪರ್ಕ ಹೊಂದಿದ ನಾಳಜಾಳ, ಅಂದರೆ ಕ್ಷೀರನಾಳಗಳು ಯಾವ ಥರ ಸಂಪರ್ಕದಲ್ಲಿ ಇರ್ತವೆ ರಬ್ಬರ್ ಮರದಲ್ಲಿ ಎಂಬುದನ್ನು ತೋರಿಸಲಾಗಿದೆ. ಇಲ್ಲಿ ನಾನು ಈ ಥರ ಈ ಒಂದು ಉತ್ತಮ ದೀರ್ಘಾವಧಿ ಇಳುವರಿ ಪಡೆಯಲು ಗಮನಿಸಬೇಕಾದ ಅಂಶಗಳು, ಅಂದರೆ ಇಳುವರಿ ಪಡೆಯುವ ತೊಗಟೆಯನ್ನು ಕಟಾವು ಕತ್ತಿಯಿಂದ ಕತ್ತರಿಸುವಾಗ ಗಟ್ಟಿ ಮರದ ಕಡೆ ಇರುವ ಜಲ ಕವಚದವರೆಗೂ ಕತ್ತರಿಸಬೇಕು. ಆಗ ತಾನೆ ಹೇಳಿದರೆ ನೀರುಡೆ, ಜಲ ಕವಚ ಎಂಬುದು ನೀರುಡೆ ಅಥವಾ ಕ್ಯಾಂಬಿಯಂ ಅಂತ ಹೇಳ್ತೇವೆ ನಾವು ಇಂಗ್ಲೀಷಲ್ಲಿ. ಅದರ ಸಮೀಪದವರೆಗೆ ಈ ಕತ್ತಿ ಬರಬೇಕು. ಹೊರ ತೊಗಟೆ ಹೊರಭಾಗದಲ್ಲಿ ಮಾತ್ರ ಕತ್ತರಿಸಿದರೆ ಇಳುವರಿಯಲ್ಲಿ ಗಮನಾರ್ಹ ಕೊರತೆ ಕಂಡುಬರುತ್ತದೆ, ಅಂದರೆ ಸ್ಯಾಲೋ ಟ್ಯಾಪಿಂಗ್ ಅಂತ ಹೇಳ್ತೇವೆ ನಾವು. ಈ ಒಂದು ನೀರುಡೆಯ ತನಕ ಅಲ್ಲಿ 1 ಮಿಲಿಮೀಟರ್ದ ಹತ್ತಿರ ಅದನ್ನು ಇಟ್ಟು, ಅಂದರೆ ನಾವು ಅದನ್ನು ಅಳತೆ ಮಾಡಲಿಕ್ಕಾಗುವುದಿಲ್ಲ, ಅಲ್ಲಿವರೆಗೆ ಇಟ್ಟು ಅದನ್ನು ಟ್ಯಾಪಿಂಗ್ ಮಾಡುವಂಥ ಕಾರ್ಯಕ್ರಮ ಮಾಡುವಂಥದ್ದು. ಆ ಥರ ಮಾಡಿದರೆ ಹೆಚ್ಚಿನ ಕ್ಷೀರನಾಳಗಳು ಅದು ಕಟಾವಾಗ್ತದೆ, ಇಳುವರಿ ದೊರೆಯುತ್ತದೆ. ಹಾಲು ಕಟಾವು ಪದ್ಧತಿಗಳು ಸಾಮಾನ್ಯವಾಗಿ ಹೆಚ್ಚುವರಿ ಇದರಲ್ಲಿ ಸಾಮರ್ಥ್ಯ ತಳಿ ಹೆಚ್ಚು ಇಳುವರಿ ನೀಡುವಂಥ ಸಾಮರ್ಥ್ಯ ಇರುವಂಥ ತಳಿಗಳು 6RIA 105 6RIA 400 ಶ್ರೇಣಿಯಲ್ಲಿರುವಂಥ ತಳಿಗಳು ಆಗ ತಾನೆ ಶ್ರೇಣಿಗಳ ಬಗ್ಗೆ ಹೇಳಿದ್ದಾರೆ. ಈ ಪದ್ಧತಿಯಲ್ಲಿ ನಾವು S2D3 S2 ಅಂದರೆ ಅರ್ಧ ಸುತ್ತಳತೆಯಲ್ಲಿ 3 ದಿನಕ್ಕೊಮ್ಮೆ ಎಂಬ ರೀತಿಯನ್ನು ಅಳವಡಿಸಿಕೊಂಡು ಕೊಯ್ಲು ಮಾಡಿದರೆ ಮಾತ್ರ ನಮಗೆ ಮುಂದಿನ ಹಂತದಲ್ಲಿ ಹೆಚ್ಚು ಇಳುವರಿ ದೊರೆಯುತ್ತದೆ, ಅದರೊಂದಿಗೆ ಕಾರ್ಮಿಕರ ಸಂಖ್ಯೆಯಲ್ಲಿ ಕಡಿತವನ್ನು ಉಂಟು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅಧಿಕಾಂತರ ಹಾಲು ಕಟಾವು ಕೊಯ್ಲು ಪದ್ಧತಿ, ಮರಗಳನ್ನು ಅಧಿಕಾಂತರ ಹಾಲು ಕಟಾವು ಅಂದರೆ ಕೊಯ್ಲು ಮೂರು ದಿನಕ್ಕೊಮ್ಮೆ, ನಾಲ್ಕು ದಿನಕ್ಕೊಮ್ಮೆ, ಆರು ದಿನಕ್ಕೊಮ್ಮೆ ಪದ್ಧತಿಯಲ್ಲಿ ನಾವು ಅಳವಡಿಸಿದರೆ ದೀರ್ಘಾವಧಿಯವರೆಗೆ ನಮ್ಮ ತೋಟಗಳಿಂದ ರಬ್ಬರ್ ಮರಗಳಿಂದ ಹಾಲನ್ನು ಪಡ್ಕೊಳ್ಳಿಕ್ಕೆ ನಮ್ಗೆ ಸಾಧ್ಯವಾಗ್ತದೆ. ಇದರಿಂದ ಮರಗಳ ಆ ಒಂದು ಆಯುಸ್ಸು ವೃದ್ಧಿಸ್ತದೆ, ಅದರೊಂದಿಗೆ ಮರಗಳು ಹೆಚ್ಚು ಇಳುವರಿಯನ್ನು ಕೊಡುವಂಥ ಕಾರ್ಯಕ್ರಮ ಮಾಡ್ತೇವೆ. ಇನ್ನು ಹೆಚ್ಚುವರಿ ಹೆಚ್ಚು ಇಳುವರಿ ತಳಿಗಳಾದ 105 PB 217 ಮರಗಳಿಂದ ಮೂರು ದಿನಕ್ಕೊಮ್ಮೆ ಕಟಾವು ಪದ್ಧತಿಯಲ್ಲಿ ವಾರ್ಷಿಕ 3 ಉತ್ತೇಜಕ ಉಪಚಾರ ಪ್ರಯೋಗಿಸಿ ಶೇಕಡಾ 15-30% ಹೆಚ್ಚು ಇಳುವರಿಯನ್ನು ನಮಗೆ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಉತ್ತೇಜಕ ಔಷಧ ತಾವು ಕೇಳಿರ್ಬೋದು, ಎತ್ತಿ ಫೋನ್ ಕೇಳಿದಿರಲ್ಲ ತಾವು. ಇಲ್ಲಿ ನಾವೇನು ಮಾಡಬೇಕಂದ್ರೆ 25% ನಮಗೆ ಇಳುವರಿ ಹೆಚ್ಚು ದೊರಕಬೇಕಾದ್ರೆ, ಅಂದರೆ ಸುಮಾರು 25-30% ಇಳುವರಿ ದೊರಕಬೇಕಾದ್ರೆ ಉತ್ತೇಜಕ ಔಷಧಿಯನ್ನು ಮೂರು ದಿನಕ್ಕೊಮ್ಮೆ ಮಾಡುವಂಥ ತಳಿಗಳಿಗೆ ನಾವು ಹಚ್ಚಬೇಕು. ಅಂದರೆ 105 ಮತ್ತು PB 217 ತಳಿಗಳಂಥ ತಳಿಗಳಿರುವಂಥ ರಬ್ಬರ್ ತೋಟಗಳಲ್ಲಿ ವರ್ಷಕ್ಕೆ 3 ಉತ್ತೇಜಕ ಔಷಧಿಯನ್ನು ಕೊಡಬೇಕಾಗ್ತದೆ. ಎಲ್ಲಿ ಕೊಡಬೇಕದು? ಸುಮಾರು 4-5 ರೀತಿಯಲ್ಲಿ ಕೊಡ್ಬೋದು. ಒಂದು ತೊಗಟೆಯ ಟ್ಯಾಪಿಂಗ್ ಮಾಡಿದ ತೊಗಟೆಯ ಮೇಲೆ 1 cm ಉದ್ದ ಅಗಲದಲ್ಲಿ ಉದ್ದಕ್ಕೆ ಕೊಡುವಂಥದ್ದು. ಇನ್ನೊಂದು ಆ ಲೇಸ್, ನಾವು ಅದರ ಹೆಪ್ಪು ಕಟ್ಟಿದ ಭಾಗ ಇದೆ ಟ್ಯಾಪಿಂಗ್ ಮಾಡುವಂಥ ಭಾಗದಲ್ಲಿ, ಅದರ ಮೇಲೆ ಅದನ್ನು ತೆಗೆಯದೆ ಕೊಡಬಹುದು. ಇನ್ನು ಕೆಳಭಾಗದಲ್ಲಿ ಅದನ್ನು ಸ್ವಲ್ಪ ಕೆರೆಸಿಬಿಟ್ಟು ಆ ಭಾಗದಲ್ಲಿ ಕೊಡುವಂಥ ಕಾರ್ಯಕ್ರಮ ಇದೆ. ಈ ಥರ ನಮಗೆ ಏನು ಮಾಡಬೇಕಂದ್ರೆ ನಾವು ಮೇಲಿನ ಭಾಗದಲ್ಲಿ ಟ್ಯಾಪಿಂಗ್ ಮಾಡಿದ ಮೇಲಿನ ಭಾಗದಲ್ಲಿ 1 cm ಅಗಲದಲ್ಲಿ ಅದನ್ನು ಕೊಡುವುದು ಸರಿಯಾದ ಕ್ರಮ. ಅದನ್ನು ಕೊಟ್ಟರೆ ಹೆಚ್ಚು ಇಳುವರಿಯನ್ನು ಪಡ್ಕೊಂಥ ಕಾರ್ಯಕ್ರಮವನ್ನು ಮಾಡಬಹುದು. ಸುಮಾರು 2.5% ಸಾಂದ್ರತೆಯಲ್ಲಿ ಮಾತ್ರ ಈ ಎತ್ತಿಫೋನನ್ನು ಕೊಡಬೇಕು. ಯಾವಾಗ? ಮೂರು ದಿನಕ್ಕೊಮ್ಮೆ ಅಥವಾ ಹೆಚ್ಚು ದೀರ್ಘಾವಧಿಯ ಕಾಲದಲ್ಲಿ ನಾವು ಕಟಾವು ಮಾಡೋದಾದರೆ ಆ ಒಂದು ನೋಡಿ ಅಲ್ಲಿ ಕೊಟ್ಟಿದ್ದ ಕಟಾವು ಕೆತ್ತನೆಯ ಹತ್ತಿರದ ಮೇಗಲ್ ಭಾಗದಲ್ಲಿ 1 cm ಅಗಲದಲ್ಲಿ ಹಸಿ ತೊಗಟೆಯ ಮೇಲೆ ಅಂತ ಹೇಳಿಬಿಟ್ಟಿದ್ದಾರೆ. ಆ 1 cm ಅಗಲದಲ್ಲಿ ಆ ಉದ್ದಕ್ಕೆ ನಾವು ಹಚ್ಚುವಂಥ ಕಾರ್ಯಕ್ರಮ ಈ ಎತ್ತಿಫೋನನ್ನು ಮಾಡಿದರೆ ಇಳುವರಿ ಹೆಚ್ಚು ದೊರಕುತ್ತದೆ. ನೆಕ್ಸ್ಟ್, ಇದು ಅಧಿಕಾಂತರ ಹಾಲು ಕಟಾವು ಕೊಯ್ಲು ಪದ್ಧತಿ. ಅಧಿಕಾಂತರ ಕಟಾವು ಪದ್ಧತಿಯನ್ನು ಮೊದಲು ಕಟಾವು ವರ್ಷದಿಂದಲೇ ಆರಂಭಿಸಬೇಕು. ಅಂದರೆ ನಾವು ಪ್ರಾರಂಭ ಹಂತದಲ್ಲೇ ನಾವು ಅದನ್ನು ಆರಂಭಿಸ್ಬೋದು, ಏನು ತೊಂದರೆ ಇಲ್ಲ. ಮಾಹಿತಿಯನ್ನು ಕೊಡುವಂಥ ವಿಚಾರಗಳು ಆ ಥರ ಮಾಡಬಾರ್ದು. ಮುಂದಿನ ಅಂದರೆ ಆರಂಭಿಸುವಾಗಲೇ 3 ಎಂಬ ರೀತಿಯನ್ನು ನಾವು ಅಳವಡಿಸ್ಕೊಳ್ಬೋದು, ಅಥವಾ 4 ಎಂಬ ರೀತಿಯನ್ನು ಅಳವಡಿಸ್ಕೊಳ್ಬಹುದು, 6 ಎಂಬ ರೀತಿಯನ್ನು ಸಹ ಅಳವಡಿಸುವಂಥ ಕಾರ್ಯಕ್ರಮವನ್ನು ಮಾಡಬಹುದು. ಈ ಕಟಾವು ಪರಿವರ್ತಿತ ತೋಟಗಳಲ್ಲಿ ಪ್ರಾರಂಭ 3-4 ಇಳುವರಿ ಇಳಿಕೆ ಕಂಡು ಬರ್ತದೆ ಅಂತ ಹೇಳ್ತಾರೆ. ನಾವಂದರೆ 2 ಮಾಡುವಂಥ ತೋಟಗಳನ್ನು 3 ಅಳವಡಿಸಿದಾಗ ಸುಮಾರು 3-4 ಅದರ ಇಳುವರಿಯಲ್ಲಿ ಸ್ವಲ್ಪ ಇಳಿಕೆ ಕಂಡು ಬರ್ತದೆ, ಅದು ಸಾಮಾನ್ಯ. ಈಗ ಎಲ್ಲರೂ ಈ 2 ಮಾಡೋದಾದರೆ ಅದು 3 ಮುಂದುವರಿಸಬೇಕಾದರೆ ಆ ಸಂದರ್ಭದಲ್ಲಿ ಇಂಥ ಒಂದು ವ್ಯತ್ಯಾಸವನ್ನು ಈ ಒಂದು ಕಟಾವಿನಲ್ಲಿ ನಿಮಗೆ ಕಂಡು ಬರಬಹುದು. ಈ ಇಳಿಕೆಯನ್ನು ಕಡಿಮೆ ಮಾಡಲು ಕಟಾವು ಪರಿವರ್ತನೆಯನ್ನು ಕಡಿಮೆ ಇಳುವರಿಯ ತಿಂಗಳುಗಳಾದ ಫೆಬ್ರವರಿ-ಏಪ್ರಿಲ್ ತಿಂಗಳಲ್ಲಿ ಮಾಡಬೇಕು. ಇದೊಂದು ಸುಲಭ ಉಪಾಯ. ಒಂದು ವೇಳೆ ನೀವು ಪರಿವರ್ತನೆ ಮಾಡೋದಾದರೆ ನಮಗೆ ಮಾರ್ಚ್-ಏಪ್ರಿಲ್ ಆ ತಿಂಗಳಲ್ಲಿ ಅಥವಾ ಫೆಬ್ರವರಿ-ಏಪ್ರಿಲ್ ಈ ಸಂದರ್ಭದಲ್ಲಿ ಇಳುವರಿ ಕಡಿಮೆ ಇರುತ್ತದೆ. ಈ ಸಂದರ್ಭದಲ್ಲಿ ನಾವು ಈ ಕಟಾವು ರೀತಿಯನ್ನು ಇನ್ನೊಂದು ರೀತಿಗೆ ಅಳವಡಿಸಿಕೊಂಡ್ರೆ ಆ ವ್ಯತ್ಯಾಸದಲ್ಲಿ ಹೆಚ್ಚು ಅಂತರವು ಕಂಡು ಬರಲಿಕ್ಕೆ ಸಾಧ್ಯತೆ ಇಲ್ಲ. ಅಧಿಕಾಂತರ ಹಾಲು ಕಟಾವು ಪದ್ಧತಿ ಈ ತೊಗಟೆ ಬಳಿಕ ಕತ್ತರಿಸುವ ಪ್ರಮಾಣವು D3 ಪದ್ಧತಿಯಲ್ಲಿ ನಾನು ಆಗತ್ತಾಗ ಹೇಳಿದ್ದೇನೆ 3 ಮಾಡೋದಾದರೆ 16-18 cm ಕೊಯ್ಬೋದು ಒಂದು ವರ್ಷದಲ್ಲಿ. ನಾವು ಕೊಯ್ದಷ್ಟು ನಿಮ್ಮ ತೋಟದಲ್ಲಿ ಎಷ್ಟು ಕೊಯ್ತಾರೆ? ನನ್ನ ತೋಟದಲ್ಲಿ ನನಗೆ ಸ್ವಲ್ಪ ರಬ್ಬರ್ ತೋಟ ಇದೆ, ನಾನು ರಬ್ಬರ್ ಕೃಷಿಗೆ. ನನ್ನ ರಬ್ಬರ್ ತೋಟದಲ್ಲಿ ಈಗ ತಾನೇ ಒಂದು 2-4 ಕೊಯ್ಯುವಷ್ಟು ತೊಗಟೆ ಹೋಯಿತು. ಇನ್ನು ಬಾಕಿ ಇರೋದು ಇಲ್ಲಿ ಕೆಳಗಿನ ಭಾಗದಲ್ಲಿ 2 ಬಾಕಿ ಇರುವುದು ಮಾತ್ರ. ಇದಕ್ಕೆ ಕಾರಣ ಏನು? ಅನಿಯಂತ್ರಿತವಾಗಿರುವಂಥ ತೊಗಟೆಯನ್ನು ಕೊಯ್ಯುವಂಥ ಕಾರ್ಯಕ್ರಮ, ಟ್ಯಾಪರ್ಗಳಿಗೆ ಮಾಹಿತಿ ಇರುವುದಿಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡಬೇಕಂದ್ರೆ ವೈಜ್ಞಾನಿಕ ರೀತಿ ನೀತಿಗಳನ್ನು ಗೊತ್ತಿರುವಂಥ ಟ್ಯಾಪರ್ಗಳ ಮೂಲಕ ನಾವು ಕಟಾವು ಮಾಡಬೇಕು. ನಾವು ಅದಕ್ಕೆ ತರಬೇತಿಯನ್ನು ಅವರಿಗೆ ಕೊಡಬೇಕಾಗ್ತದೆ. ತರಬೇತಿ ಕೊಡುವುದು ಇಲ್ಲಿಂದ ರಬ್ಬರ್ ಮಂಡಳಿಯ ತಮಗೆ ಗೊತ್ತಿರಬಹುದು, ನಮಗೊಂದು ಟಾಪಿಂಗ್ ತರಬೇತಿ ಶಾಲೆ ಇದೆ ಪಚ್ಚಿನಡಕದಲ್ಲಿ, BC ರೋಡ್ನ ಪಚ್ಚಿನಡಕದಲ್ಲಿ, ಅಂದರೆ ನಮ್ಮ ಅದು ಪೊಳಲಿ ಹೋಗುವಂಥ ದಾರಿಯಲ್ಲಿ ಇರುವಂಥದ್ದು. ಇಲ್ಲಿ 30 ಒಮ್ಮೆ ನಾವು ತರಬೇತಿಯನ್ನು ಕೊಡ್ತೀವಿ. 30 ಇರಬೇಕು ಆ ತರಬೇತಿಯನ್ನು ಹೊಂದಬೇಕು ಅವರು. ಆ ತರಬೇತಿಯ ಸಂದರ್ಭದಲ್ಲಿ ಒಬ್ಬರಿಗೆ ನಾವು ₹75 ಸೈಪನ್ನು ಕೊಡ್ತೇವೆ 30 ಕಾಲ. ಊಟ ಎಲ್ಲ ಅವರೇ ಮಾಡಿಕೊಡಬೇಕು, ಉಚಿತವಾಗಿರುವಂಥ ಉಳ್ಕೊಳ್ಳುವಂಥ ವ್ಯವಸ್ಥೆ ಇದೆ. ನೀವು ಎಲ್ಲರೂ ಕೃಷಿಕ ಬಾಂಧವರು ಯಾರಾದರೂ ತಮಗೆ ನಿರುದ್ಯೋಗಿಗಳಿದ್ದರೆ, ವಿದ್ಯಾವಂತ ನಿರುದ್ಯೋಗಿಗಳು, ಬರೆಯಲಿಕ್ಕೆ ಸ್ವಲ್ಪ ಗೊತ್ತಿರುವವರು ಇದ್ರೆ ಅವರನ್ನು ನಮ್ಮ ತರಬೇತಿ ಶಾಲೆ ಕಳಿಸಿದ್ರೆ ಅವರಿಗೆ ಒಂದು ಟ್ಯಾಪಿಂಗ್ ಮಾಡುವಂಥ ಕಾರ್ಯಕ್ರಮವನ್ನು ಕಳಿಸಿಕೊಡ್ತೇವೆ. ಒಂದು ಡಿಪ್ಲೊಮಾ ಥರದ ಒಂದು ಕೋರ್ಸ್ ಅದು ನಾವೇ ಹಣ ಕೊಡ್ತೇವೆ, 75 ರೂಪಾಯಿ ಕೊಡ್ತೇವೆ. ಅಲ್ಲಿ ಉಳ್ಕೊಳ್ಳೋದು ವ್ಯವಸ್ಥೆ ಮಾಡ್ತೇವೆ, ಬೇಕಾದಂಥ ಸರ್ಟಿಫಿಕೇಟನ್ನು ದೃಢೀಕರಣವನ್ನು ಕೊಟ್ಟುಕೊಡ್ತೇವೆ, ಕೊಟ್ಟು ಅವರನ್ನು ಟ್ಯಾಪಿಂಗ್ ಅಣಿಗೊಳಿಸುವಂಥ ಕಾರ್ಯಕ್ರಮ ಮಾಡ್ತೇವೆ. ಆ ಒಂದು ವ್ಯವಸ್ಥೆಯಲ್ಲೂ ನಮ್ಮಲ್ಲಿದೆ. ಅದೂ ಅಲ್ಲದೆ ರಬ್ಬರ್ ಉತ್ಪಾದಕರ ಸಂಘದ ಮೂಲಕ 8 ದಿನಗಳ ತರಬೇತಿ ಕೊಡುವಂಥದ್ದು ಒಂದು 15 ಜನರ ಒಂದು ಗುಂಪಿಗೆ ಆ ಕಾರ್ಯಕ್ರಮವನ್ನು ಮಾಡ್ತೇವೆ. ಆ ಸಂದರ್ಭದಲ್ಲಿ ಇಂಥ ಒಂದು ಟ್ಯಾಪರ್ಗಳನ್ನು ಈ ತರಬೇತಿಯ ಗುಂಪಿಗೆ ಅವರನ್ನು ತಂದು ಅವರಿಗೆ ಬೇಕಾಗಿರುವಂತಹ ಒಂದು ತರಬೇತಿಯನ್ನು ನೀಡಿದರೆ ಖಂಡಿತವಾಗಿಯೂ ಅವರಿಗೆ ಹೆಚ್ಚು ಮಾಹಿತಿಯನ್ನು ನಮಗೆ ಕೊಟ್ಟು ಅವರ ಮೂಲಕ ಹೆಚ್ಚು ಇಳುವರಿಯನ್ನು ಪಡ್ಕೊಳ್ಳುವಂಥ ಕಾರ್ಯಕ್ರಮ ಮಾಡ್ಬೋದು. ನಮ್ಮ ಇಲ್ಲಿ ಏನಾಗಿದೆ, ನಮ್ಮ ಈ ಪ್ರದೇಶದಲ್ಲಿ ರಬ್ಬರ್ ಕೃಷಿ ಏನಾಗಿದೆ ಅಂದರೆ ಟ್ಯಾಪಿಂಗ್ನ ನೀತಿಗಳನ್ನು ಅಳವಡಿಸುವಂಥ ಸಂದರ್ಭದಲ್ಲಿ ನಮಗೆ ಇದೊಂದು ಉಪಬೆಳೆ ರಬ್ಬರು ಎಂಬುದು. ನನಗೆ ಸರಿಯಾದ ವೈಜ್ಞಾನಿಕ ಮಾಹಿತಿ ಆ ಜನಕ್ಕೆ ಟ್ಯಾಪಿಂಗ್ ಮಾಡುವಂತಹ ಒಂದು ಕಾರ್ಮಿಕನಿಗೆ ಸರಿಯಾದ ವೈಜ್ಞಾನಿಕ ಮಾಹಿತಿ ಇದ್ರೆ ಇಂಥ ತಪ್ಪುಗಳು ಬರಲಾರು. ಅದಕ್ಕೋಸ್ಕರ ನಿಯಂತ್ರಿತವಾಗಿ ಕಾಯಗೊಳಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳುವಂಥದ್ದು. ಕಟಾವು ಕಾರ್ಮಿಕನಿಗೆ ಗೈರು ಹಾಜರಿ ಅಥವಾ ರಜೆ ಕಾರಣ ನಿಗದಿತ ದಿನ ಕಟಾವು ಮಾಡಲಾಗದಿದ್ದರೆ ಮರುದಿನ ಕಟಾವು ಮಾಡಲು ವ್ಯವಸ್ಥೆ ಮಾಡಬೇಕು. ಅಂತಹ ಭಾಗವನ್ನು ಕಟಾವು ಮಾಡಲು ಬಹಳ ತಡವಾದರೆ ತಾತ್ಕಾಲಿಕವಾಗಿ ಇಳುವರಿಯಲ್ಲಿ ತೀವ್ರ ಕುಸಿತ ಉಂಟಾಗ್ತದೆ. ಒಂದು ಕೃಷಿ ತಮಗೆ ಗೊತ್ತಿರುವಂಥ ವಿಚಾರ, ನಾವು ಹೇಳುವ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಗೊತ್ತಿರುವಂಥದ್ದು. ಒಬ್ಬ ಟ್ಯಾಪರ್ ಏನು ಮಾಡ್ತಾನೆ, ಒಂದು ವಾರ ನಾನು ಬರೋದಿಲ್ಲ ಅಂತ ಹೇಳಿಬಿಡ್ತಾನೆ, ನಿಮಗೆ ಕೂಡಲೇ ಬೇರೆ ವ್ಯವಸ್ಥೆ ಮಾಡಲಿಕ್ಕೆ ಆಗ್ತದೆ ಇಲ್ಲ. ಒಂದು ವಾರ ಬರದಿದ್ದರೆ ವಾರಕ್ಕೊಮ್ಮೆ ಟ್ಯಾಪಿಂಗ್ ಮಾಡಿದ್ರೆ ತೊಂದರೆ ಇಲ್ಲ, 3 ದಿನಕ್ಕೊಮ್ಮೆ ಟ್ಯಾಪಿಂಗ್ ಮಾಡುವಂಥ ತೋಟದಲ್ಲಿ ಒಂದು ವಾರ ಈ ಜನ ಬರದಿದ್ದರೆ ಪುನಃ ಬಂದು ಆ ಜನ ಟ್ಯಾಪಿಂಗ್ ಮಾಡುವಾಗ ಇಳುವರಿ ಕಡಿಮೆ ಆಗಿಬಿಡ್ತದೆ. ಉತ್ತೇಜಕ ಉಪಚರಿಸಿದ ಮೊದಲ ಕೆಲವು ಕಟಾವು ದಿನಗಳಲ್ಲಿ ಸ್ಟಾಪ್ ರಬ್ಬರು ಕಡಿಮೆ ಮಾಡಲು ತಡವಾಗಿ ಅಥವಾ 2 ಬಾರಿ ಹಾಲು ಶೇಖರಣೆ ಮಾಡಬೇಕಾಗಬಹುದು. ಈ ಉತ್ತೇಜಕ ಔಷಧ ಕೊಟ್ಟರೆ ಏನಾಗ್ತದೆ ಅಂದರೆ ಅದು ಹಾಲು ಎಳೆದು ಬಿಡ್ತದೆ ರಬ್ಬರ್ ಮರದಿಂದ. ಈ ಸಂದರ್ಭದಲ್ಲಿ ಹಾಲು ಹೆಚ್ಚು ದೊರೆಯುವಂಥ ಸಂದರ್ಭ ಜಾಸ್ತಿ. ಈ ಸಂದರ್ಭದಲ್ಲಿ ನಾವು 2 ಸಲ ಆದರೂ ನಾವು ಹಾಲು ಸಂಗ್ರಹಣೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಇಲ್ಲದಿದ್ದರೆ ಒಮ್ಮೆ ಸಂಗ್ರಹಿಸಿದ ಮೇಲೆ ಪುನಃ ಹಾಲು ಬಿದ್ದುಕೊಂಡೇ ಇರ್ತದೆ ಅಲ್ಲಿ, ಆಗ ಈ ಗೆರಟೆಯಲ್ಲಿ ಕಪ್ಪು ಲಂಬಾಗಿ ಉಳಿಯುವಂಥ ಸಂದರ್ಭ ಇದೆ. ಅದನ್ನು ನಿವಾರಿಸೋದಕ್ಕೋಸ್ಕರ ನಾವು 2ನೇ ಬಾರಿಯೂ ಹಾಲನ್ನು ಸಂಗ್ರಹಿಸುವಂಥ ಒಂದು ಕಾರ್ಯಕ್ರಮ ಮಾಡಬೇಕು. ರಾಲಿನ ರಬ್ಬರ್ನ ಅಂಶ 30%ಕ್ಕಿಂತ ಕಡಿಮೆ ಆದರೆ ಉತ್ತೇಜಕ ಉಪಚಾರವನ್ನು ರಬ್ಬರ್ ಅಂಶ ಸುಧಾರಣೆಯಾಗುವವರೆಗೆ ಮುಂದೂಡಬೇಕು. DRC ರಬ್ಬರಿನಲ್ಲಿರುವಂಥ ತಮಗೆ ಗೊತ್ತಿರ್ಬೋದು, ರಬ್ಬರ್ ಹಾಲಿನಲ್ಲಿರ್ಬೋದು, ಅದರ 30-40% ಮಾತ್ರ ಒಣ ರಬ್ಬರಿನ ಅಂಶ, ಬಾಕಿಯೆಲ್ಲ ನೀರು ಇನ್ನಿತರ ಕೆಲವು ರಸವಸ್ತುಗಳಿರ್ತವೆ. ಅದರಿಂದ 30% ಅದು ಅದರ DRC ಒಣ ರಬ್ಬರಿನ ಅಂಶ ಕಡಿಮೆ ಆಗಿಬಿಟ್ರೆ ನಂತರ ಏನಾಗ್ತಂದ್ರೆ ಅದು ಅದರಲ್ಲಿ ಆ ಒಂದು ಉತ್ತೇಜಕ ಔಷಧಿಯನ್ನು ಕೊಟ್ಟರೆ ಬಹಳಷ್ಟು ತೊಂದರೆ ರಬ್ಬರ್ ಮರಗಳಿಗೆ ಉಂಟಾಗ್ತದೆ. ಅದಕ್ಕೋಸ್ಕರ 30 ಡಿಗ್ರಿಯಷ್ಟು ಕಂಡು ಬಂದರೆ ಆ 30% ಅದರ ಇಳುವರಿಯಲ್ಲಿ ಒಣಾಂಶದ ವ್ಯತ್ಯಾಸ ಕಂಡು ಬಂದರೆ ಕೂಡಲೇ ನಿಲ್ಲಿಸುವಂಥ ಕಾರ್ಯಕ್ರಮ ಮಾಡಬೇಕು ಅಥವಾ ಉತ್ತೇಜಕ ಔಷಧಿಯನ್ನು ಕೊಡುವಂಥ ಕ್ರಮವನ್ನು ನಾವು ನಿಲ್ಲಿಸಬೇಕು. 30% ಮಾತ್ರ, ಅದಕ್ಕಿಂತ ಮೇಲ್ಪಟ್ಟಿರುವಂಥ ಒಂದು ಒಣ ರಬ್ಬರಿನ ಅಂಶವು ಈ ಒಂದು ರಬ್ಬರಲ್ಲಿ ಹಾಲಲ್ಲಿ ಇದ್ದರೆ ಮಾತ್ರ ಈ ಉತ್ತೇಜಕ ಔಷಧಿಯ ಉಪಚಾರವನ್ನು ನೀಡಬಹುದು ನಾವು. ನೆಕ್ಸ್ಟ್ ನೆನಪಿನಲ್ಲಿ ಇಡಬೇಕಂತ ಕೆಲವು ಅಂಶಗಳನ್ನು ಹೇಳ್ತಾ ಇದ್ದೇನೆ. ತೊಗಟಿನ ಸಾವಿನ ಲಕ್ಷಣ ಬಿಂಬಿಸುವ ಮರಗಳೇ ಉತ್ತೇಜಿಸಬೇಡಿ. ಮರ ಕಟ್ಟುವ ರೋಗ ಕಂಡುಬಂತಹ ಸಂದರ್ಭ ಇದು. ಈ ಸಂದರ್ಭದಲ್ಲಿ ಏನಾಗ್ತಂದ್ರೆ ಮರ ಕಟ್ಟುವ ರೋಗದ ಲಕ್ಷಣ ಟ್ಯಾಪಿಂಗ್ ಮಾಡಿದರೆ ನಿರಂತರವಾಗಿ ಹಾಲು ಬಂದುಕೊಂಡೇ ಇರುವುದು, ಅದಕ್ಕೊಂದು ಸಮಯ ಇಲ್ಲ, ನಿಲ್ಲುವಂಥ ಸಮಯ ಇಲ್ಲ, ನಿರಂತರವಾಗಿ ಹಾಲು ಬರುವಂಥದ್ದು, ಅದರ DRC ಕಡಿಮೆ ಆಗಿರುವಂಥದ್ದು, ಒಂದು ಭಾಗದಲ್ಲಿ ಮಾತ್ರ ಬಂದುಬಿಟ್ಟು ಇನ್ನೊಂದು ಭಾಗದಲ್ಲಿ ಬರದೇ ಇರುವಂಥ ಒಂದು ಸಂದರ್ಭ ಬಂದರೆ ಆ ಸಂದರ್ಭದಲ್ಲಿ ಅಂಥ ಮರಗಳನ್ನು ಟ್ಯಾಪಿಂಗ್ ಮಾಡೋದನ್ನು ನಿಲ್ಲಿಸಬೇಕು. ಪ್ರತಿದಿನ ಕಟಾವು ಮಾಡುವ ಮಧ್ಯಮ ಇಳುವರಿ ತಳಿಗಳಿಗೆ ಮತ್ತು 2 ದಿನಕ್ಕೊಮ್ಮೆ ಕಟಾವು ಮಾಡುವ ಅಧಿಕ ಇಳುವರಿ ತಳಿಗಳಿಗೆ ಉತ್ತೇಜಕ ಪ್ರಯೋಗ ಮಾಡಬೇಡಿ. ನಾವು 2 ದಿನಕ್ಕೊಮ್ಮೆ ಮಾಡುವಂಥ ರಬ್ಬರ್ ಮರಗಳಿಗೆ ಈ ಉತ್ತೇಜಕ ಔಷಧಿಯನ್ನು ನೀಡಲೇಬಾರದು. ಒಂದು ಬಾರಿ ಹಚ್ಚಿದ ಭಾಗದ ಮೇಲೆ ಉತ್ತೇಜಕವನ್ನು ಮತ್ತೆ ಹಚ್ಚಬೇಡಿ, ಆ ಭಾಗಕ್ಕೆ ಪುನಃ ಹಚ್ಚಬಾರ್ದು. ಅಂದರೆ ಟ್ಯಾಪಿಂಗ್ ಇಳಿದಾಗ ಆ ಭಾಗದಲ್ಲಿ ಹಚ್ಚುವಂಥ ಒಂದು ವ್ಯವಸ್ಥೆ ಮಾಡಬೇಕು. ಬರಸ್ಥಿತಿ ಅವಧಿಯಲ್ಲಿ, ಬರ ಅಂದರೆ ನಿಮಗೆ ಬರಗಾಲ ಬಂದಂಥ ಸಂದರ್ಭ ಅಂದರೆ ಒಣ ಹವೆ ಇರುವಂಥ ಸಂದರ್ಭದಲ್ಲಿ ಈ ಉತ್ತೇಜಕ ಔಷಧಿಯನ್ನು ಹಚ್ಚಬಾರ್ದು. ನೆಕ್ಸ್ಟ್ ಕಟಾವು ವಿಶ್ರಾಂತಿ ಅಂದರೆ ದಕ್ಷಿಣ ಭಾರತದಲ್ಲಿ ರಬ್ಬರ್ ಮರಗಳು 4-5 ವರ್ಷಗಳ ವಯಸ್ಸಾದ ಮೇಲೆ ವರ್ಷಕ್ಕೊಮ್ಮೆ ಡಿಸೆಂಬರ್ ಫೆಬ್ರವರಿ ತಿಂಗಳಲ್ಲಿ ಎಲೆಗಳನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಕೆಲ ದಿನಗಳಲ್ಲಿ ಹೊಸ ಎಲೆಗಳನ್ನು ಮತ್ತು ಹೊಸ ಹೂಗೊಂಚಲನ್ನು ಉತ್ಪಾದಿಸುತ್ತವೆ. ತಮಗೆಲ್ಲ ಗೊತ್ತಿರುವಂಥ ವಿಚಾರ, ಈ ದಿನಗಳಲ್ಲಿ ಸಾಮಾನ್ಯವಾಗಿ ಇಳುವರಿ ಕಡಿಮೆಯಾಗುವುದರಿಂದ ಸುಮಾರು 1 ತಿಂಗಳ ಕಟಾವು ವಿಶ್ರಾಂತಿ ಕೊಡುವುದು ವಾಡಿಕೆ ಇದೆ. ಈ 4 ಮತ್ತು 6 ದಿನಕ್ಕೊಮ್ಮೆ ಮಾಡುವಂಥ ರಬ್ಬರ್ ತೋಟಗಳಲ್ಲಿ ಕಾಲು ಭಾಗದ ಸುರುಳಿ ತೊಗಟೆ ನಿಯಂತ್ರಿತ ಮೇಲ್ಮುಖ ಕಟಾವು ಪದ್ಧತಿಯಲ್ಲಿ ತೋಟವು ಕಟಾವು ವಿಶ್ರಾಂತಿ ನಿಲ್ಲಿಸಬಹುದು. ಅಂದರೆ 4 ದಿನಕ್ಕೊಮ್ಮೆ 6 ದಿನಕ್ಕೊಮ್ಮೆ ಮಾಡುವಂಥ ರಬ್ಬರ್ ಟಾಪಿಂಗ್ ಮಾಡುವಂಥ ರಬ್ಬರ್ ತೋಟಗಳಲ್ಲಿ ಈ ವಿಶ್ರಾಂತಿಯನ್ನು ಕೊಡುವಂಥ ಅವಶ್ಯಕತೆ ಇಲ್ಲ, ನಿಯಂತ್ರಿತವಾಗಿ ಅದನ್ನು ಮುಂದುವರಿಸಬಹುದು. 6 ದಿನಕ್ಕೊಮ್ಮೆ ಟಾಪಿಂಗ್ ಮಾಡುವಾಗ ನಮಗೆ ದೊರಕುವಂಥದ್ದು ಆದಿತ್ಯವಾರ ನಾವು ಏನು ಮಾಡ್ತೇವೆ ಅಂದರೆ ಭಾನುವಾರ ನಾವು ರಜೆ ಕೊಟ್ಬಿಡ್ತೇವೆ. ಕೊಟ್ಟಾಗ ವರ್ಷದಲ್ಲಿ 52 ಟ್ಯಾಪಿಂಗ್ಗಳು ಮಾತ್ರ ದೊರಕುವಂಥದ್ದು. 365 ದಿನಗಳಲ್ಲಿ ನಮ್ಮ ದೊರಕುವಂಥ ಟ್ಯಾಪಿಂಗ್ ರೀತಿಯು ಕೇವಲ 52 ದಿನ ಮಾತ್ರ. ಇದುವರೆಗೆ ರಬ್ಬರ್ ಟ್ಯಾಪಿಂಗ್ ಮತ್ತು ಸಂಸ್ಕರಣೆ ಈ ಕುರಿತು ಮಂಗಳೂರು ರಬ್ಬರ್ ಮಂಡಳಿಯ ನಿವೃತ್ತ ರಬ್ಬರ್ ಉತ್ಪಾದನಾ ಆಯುಕ್ತರಾದ ಬಾಲಕೃಷ್ಣ ಅವರ ಭಾಷಣ ಕೇಳಿದಿರಿ. ಈಗ ಕೆಲವು ಭಕ್ತಿಗೀತೆಗಳನ್ನು ಕೇಳೋಣ. ಪಿ ಸುಶೀಲ ಅವರು ಹಾಡಿದ ಭಕ್ತಿಗೀತೆ ಜಯ ಜಯ ಜಯ ಶ್ರೀಲಕ್ಷ್ಮಿ. ಜಯ ಹೇ ಶ್ರೀಲಕ್ಷ್ಮೀ ಜಯ ಜಯ ಜಯ ಹೇ ಶ್ರೀಲಕ್ಷ್ಮೀ ಜಯ ಜಯ ಜಯ ಹೇ ಶ್ರೀಲಕ್ಷ್ಮೀ ಜಯ ಹೇ ಜಯ ಹೇ ಶ್ರೀ ವರಲಕ್ಷ್ಮೀ ಜಯ ಜಯ ಜಯ ಹೇ ಶ್ರೀಲಕ್ಷ್ಮೀ ಶ್ರೀಲಕ್ಷ್ಮೀ ಈಗ ಬಿಕೆ ಸುಮಿತ್ರಾ ಅವರು ಹಾಡಿದ ಭಕ್ತಿಗೀತೆ ತಾಯೇ ಮೂಕಾಂಬ. ಪಚ್ಚೆ ಕಲ್ಲಿದು ನಿನ್ನ ಎದೆಯಲ್ಲಿ ಕಾಂತಿ ಚೆಲ್ಲುತ್ತ ಬೆಳಗಿದೆ.